ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ. ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬಾಯಲ್ಲಿ ನೀರುರಿಸುವಂತಹ ನಂದಿನಿಯ ಟೇಸ್ಟಿ ಮೈಸೂರ್ ಪಾಕ್ ಧಾರವಾಡ ಪೇಡ ಸಿಹಿ ಉತ್ಪನ್ನಗಳ ಗರಿಷ್ಠ ಮಾರಾಟದ ಮೇಲೆ 10% ಡಿಸ್ಕೌಂಟ್ ಇದೀಗ ನಂದಿನಿ ಸಿಹಿ ಉತ್ಸವದಲ್ಲಿ. ಇದೇ August 19 ಪ್ರಾರಂಭ. ಎಲ್ಲಾ ಹಬ್ಬಗಳನ್ನ ನಂದಿನಿ ಸಿಹಿಯೊಂದಿಗೆ ಆಚರಿಸಿ. ಇದು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕೊಡುಗೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಭತ್ತದ ಕೃಷಿ ಅನುಭವದ ಕುರಿತು ನಿತ್ಯಾನಂದ ನಾಯಕ್ ಶಿರ್ವಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಿತ್ಯಾನಂದ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಪ್ರಮುಖವಾದಂತಹ ಆಹಾರ ಬೆಳೆ ಅಂತಂದ್ರೆ ಭತ್ತ. ಆದ್ರೆ ಭತ್ತವನ್ನ ಒಂದು ಕೃಷಿಯಾಗಿ ನೋಡುವ ಸಂದರ್ಭದಲ್ಲಿ ಖರ್ಚು ವೆಚ್ಚದ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಹೆಚ್ಚು ಖರ್ಚು ಬಾರದ ಹಾಗೆ ಹೆಚ್ಚು ಲಾಭದಾಯಕವಾಗಿ ಭತ್ತದ ಕೃಷಿಯನ್ನ ಮಾಡುವುದು ಹೇಗೇನು ಅಂತಹದ್ದು ಪ್ರಶ್ನೆ. ನಿಮ್ಮ ಅನುಭವ ಏನು ಹೇಳ್ತದೆ? ನಾನು ಹುಟ್ಟಿನಿಂದಲೂ ರೈತನಾಗಿ ರೈತನ ಮನೆಯಲ್ಲಿ ಬೆಳೆದು ನಮ್ಮ ತಂದೆಯವರು ಸಹ ಅದೇ ವೃತ್ತಿಯನ್ನು ಮಾಡ್ತಾ ಇದ್ರು. ನಾನು ಸಹ ಅದನ್ನೇ ಮಾಡ್ತಾ ಇದ್ದೇನೆ. ನನಗೆ ಈಗ ಒಂದು 54 ವರ್ಷ. ಇಷ್ಟರ ನಾನು ಒಂದು SSLC ಆದ್ಮೇಲೆ ಭತ್ತದ ಕೃಷಿಯಲ್ಲೇ ಇದ್ದೇನೆ. ಮಿಕ್ಸಿ ಎಲ್ಲ ಉಂಟು ನಮ್ದು, ಅಡಿಕೆ ತೆಂಗು ಬಾಕಿ ಮಲ್ಲಿಗೆ ಎಲ್ಲ ರೀತಿಯಲ್ಲಿ ಉಂಟು ನಮ್ಮ ಮನೆ ಖರ್ಚಿಗೆ. ಮತ್ತೆ ನಾನು ಮಕ್ಕಳನ್ನು ಅದರಲ್ಲೇ ನಾನು ಕಲಿಸಿ ಒಳ್ಳೆ ಲೈನ್ ಅಲ್ಲಿ ಹಾಕಿದ್ದೇನೆ. ಹಾಗೆ ಹೇಳುದಿದ್ರೆ ಭತ್ತದ ಕೃಷಿಯಲ್ಲಿ ಲಾಭದಾಯಕವೇ, ಲಾಸ್ ಅಂತ ಹೇಳಿ ಆಗುದಿಲ್ಲ. ಕೆಲವರು ಅದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಕೆಸರಿಗೆ ಹೋಗ್ಬೇಕು ಅಂತ ಹೇಳಿ ಲಾಸ್ ಅಂತ ಹೇಳ್ತಾರೆ. ಈಗ ನೋಡಿ ಕೊರೋನಾ ಬಂದ್ಮೇಲೆ ಭತ್ತದ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮೊದ್ಲಾಗಿ ಇರಲಿಲ್ಲ, ಅಲ್ಲಿ ಹೋಗಿ ಹೊರಗಿನವರಿಗೆ ಅಲ್ಲಿ ಇಲ್ಲಿ ಹೋಗಿ ದುಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹೇಗೆ ದುಡ್ಡು ಮಾಡುದು ಅಂತ ಹೇಳಿ ಇತ್ತು, ಈಗ ಹಾಗೆ ಇಲ್ಲ. ಅದೇ ಪ್ರಧಾನ. ಎಂತ ಮಾಡಿದ್ರು ನಾವು ಎಂತ ಕೆಲಸದಲ್ಲಿದ್ರೆ ಸಹ ನಮಗೆ ಊಟಕ್ಕೆ ಅದೇ ಬೇಕು, ಅನ್ನವೇ ಬೇಕು. ಹಾಗಾಗಿ ಹೆಚ್ಚಿನವರು ಭತ್ತದ ಕೃಷಿ, ನನ್ನ ಅನುಭವ ಪ್ರಕಾರ ಭತ್ತ ಮಾಡಿದವರಿಗೆ ಯಾವ ರೀತಿಯಲ್ಲಿ ಸಹ ಲಾಸ್ ಅಂತ ಹೇಳಿ ಆಗುದಿಲ್ಲ. ನಾವು ಮತ್ತೆ ನಾನು ಮನೆಯಲ್ಲಿ ಮಾಡಿದ ಅಕ್ಕಿಯನ್ನು ಮನೆಗೆ ಬಂದು ಕೊಂಡೋಗ್ತಾ ಇದ್ದಾರೆ. ಹೌದು, ಸಾಧಾರಣ ಒಂದು 40 ರೂಪಾಯಿ ಕೆಜಿಯಲ್ಲಿ ನಾನು ಕೊಡ್ತಾ ಇದ್ದೇನೆ. ಹೊರಗೆ ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಗ್ತದೆ, 40 ರೂಪಾಯಿ ಮನೆಗೆ ಬಂದು ಕೊಂಡೋಗ್ತಾರೆ. ಸಾಮಾನ್ಯ ಎಷ್ಟು ಪ್ರದೇಶದಲ್ಲಿ ಯಾವ ತಳಿಯ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾನು ಸಾಧಾರಣ ಒಂದು 2 ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದೇನೆ. ನಮ್ದು ನಮ್ಗೆ ಸರ್ ಮೊದಲಿನಿಂದ ನಮ್ಗೆ ಸ್ವಲ್ಪ ವ್ಯವಸಾಯ ಕಮ್ಮಿ, ಜಾಗ ಸ್ವಲ್ಪ ಕಮ್ಮಿ ಅಂದ್ರೆ 1 ಎಕರೆ ನಾನು ಇದು ಎಂತ 1-2 ಎಕರೆವರೆಗೆ ತೋಟ ಮಾಡಿದ್ದೇನೆ. ಹಾಗಾಗಿ 1 ಎಕರೆ ಭತ್ತದ್ದು, ಅದು ಬಿಟ್ಟು ನಾನು ಹಡಿಲ್ ಭೂಮಿ ಇತ್ತು ಬದಿಯಲ್ಲಿ, 1 ಎಕರೆ ಸಪರೇಟ್ ಬೇರೆ 2 ಎಕರೆ ಮಾಡ್ತಾ ಇದ್ದೇನೆ ಈಗ ಆಲ್ರೆಡಿ. ಯಾವ ತಳಿ? ನಾನು ಮೊದಲು ಹೋದ ವರ್ಷ ಮೊದಲಿನ ವರ್ಷದವರೆಗೆ ಕಜೆ ಜಯ ಅಂತ ಹೇಳಿ ಮಾಡ್ತಾ ಇದ್ದೆ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿಯಾಗಿ ಇದು ಕಜೆ ಊಟ ಮಾಡುದು, ಕುಚ್ಚಲಕ್ಕಿ, ಅದನ್ನು ಕಜೆ ಜಯ ಮಾಡ್ತಾ ಇದ್ದೆ. ಈ ಸಲ ನನಗೆ ಅದು ರೈತ ಸಂಪರ್ಕ ಕೇಂದ್ರದಿಂದ ಸಹ್ಯಾದ್ರಿ ಪಂಚಮುಖಿ ಅಂತ ಹೇಳಿ ಒಂದು ಬೀಜ ಸಿಕ್ಕಿತ್ತು, ಅದನ್ನು ಒಳ್ಳೆ ರೀತಿಯಿಂದ ಮಾಡಿದ್ದೇನೆ. ಒಳ್ಳೇದುಂಟು, ನಾನು ನಿಮಗೆ ಬೇಕಾದ್ರೆ ತೋರಿಸ್ತೇನೆ, ನನ್ನ ಮೊಬೈಲ್ ಅಲ್ಲಿ ಇದೆ, ಸೆರೆ ಇದೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ. ಹೌದು, ಕಳೆದ 2-3 ವರ್ಷದಿಂದ ಇದೆ ಸಹ್ಯಾದ್ರಿ ಪಂಚಮುಖಿ. ಇಲ್ಲ, ಈ ಸಲ ಹೊಸತ್ತು ಬಂದದ್ದು, ಅದು ಮಾಡಿದ್ದೇನೆ. ವಿಜ್ಞಾನಿಗಳು ಹೇಗೆ ಶಿಫಾರಸು ಮಾಡಿದರೆ ಆ ಪ್ರಕಾರ ಮಾಡ್ತಾ ಇದ್ದೇನೆ. ಏನು ವ್ಯತ್ಯಾಸ ಕಾಣ್ತದೆ ಗಿಡಗಳನ್ನು ನೋಡಿದಾಗ? ಗಿಡ ನೋಡಿದಾಗ ಒಂದೊಮ್ಮೆ ಒಳ್ಳೆ ಕಾಣ್ತಾ ಉಂಟು ಈಗ. ಅಂದ್ರೆ ನಾನು ಕರೆಕ್ಟ್ ಆಗಿ ಮಾಡಿದ್ದೇನೆ. ಅಂದ್ರೆ ಉಳುಮೆ ನೋಡಿ, ಮೊದಲು ಗದ್ದೆಯನ್ನು ಸಾಧಾರಣ 1-2 ತಿಂಗಳ ಮುಂಚೆ ಗದ್ದೆಯನ್ನು ಇದು ಮಾಡಿ ಅಂತ ಸುಡು ಮಣ್ಣು ಮಾಡಿ ಎಲ್ಲ ರೆಡಿ ಮಾಡಿ ಮಾಡಿದ್ದೇನೆ. ಹಾಗೆ ನೇಜಿ ರೆಡಿ ಮಾಡುವ ಮೊದಲು ನೇಜಿಯನ್ನು ಇದು ಬೀಜವನ್ನು ಬೀಜೋಪಚಾರ ಮಾಡಿ, ಅಂದ್ರೆ ಉಪ್ಪಿನ ದ್ರಾವಣ ಮಾಡಿ 1% ಉಪ್ಪು 3% ನೀರಿನಲ್ಲಿ ಅದ್ದಿ ಅದರಲ್ಲಿ ಇದ್ದದ್ದು ಹಾಳು ಭತ್ತವನ್ನು ತೆಗೆದು ಸಪರೇಟ್ ಮಾಡಿ ಒಳ್ಳೆ ಬೀಜವನ್ನು ರೆಡಿ ಮಾಡಿ, ನಂತರ ಟ್ರೈಕೋಡರ್ಮಾ ವಿರಡ್ ಅಂತ ಹೇಳಿ ಉಂಟು, 50 ಗ್ರಾಮ್ ಅನ್ನು ನೀರಿಗೆ ಹಾಕಿ ಅದನ್ನು ಉಪಚಾರ ಮಾಡಿ ಒಣಗಿಸಿ ಮತ್ತೆ ಬೀಜವನ್ನು ಸಂಸ್ಕರಿಸಿ ಇಟ್ಟಿದ್ದೇನೆ. ಈಗ ಮುಖ್ಯ ಜಮೀನು ಒಂದು ಸಿದ್ಧತೆಯ ಬಗ್ಗೆ ಹೇಳಿ, ಯಾವ ರೀತಿ ಎಷ್ಟು ಉಳುಮೆ ಮಾಡಬೇಕು, ಎಷ್ಟು ಕೆಸರು ಮಾಡಬೇಕು? ಸಾಧಾರಣ ನಾವು ಉಳುಮೆ ಮಾಡೋದಂದ್ರೆ ಆಚೆಯಿಂದ ನೇಜೆ ಹಾಕಿ ಒಂದು ವಾರದಲ್ಲಿ ಉಳುಮೆ ಸ್ಟಾರ್ಟ್ ಮಾಡಬೇಕು. ಉಳುಮೆ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಮಾಡುವಾಗ ಒಂದು ಎಕರೆಗೆ ಒಂದು 200 kg ಇದು ಯಾವ್ದು ನಿಮ್ದು ಸುಣ್ಣ, ಸುಣ್ಣ ಅಂದ್ರೆ ಇದರಲ್ಲಿ ಡೋಲ್ಮೆಟ್ ಸುಣ್ಣ ಬರ್ತದೆ, ಹೌದು, ಅದನ್ನು ಹಾಕಿ ಹದ ಮಾಡಬೇಕು ಒಮ್ಮೆ. ಈ ಕೃಷಿ ಸುಣ್ಣಕ್ಕೂ ಡೋಲ್ಮೆಟ್ ಸುಣ್ಣಕ್ಕೂ ಏನ್ ವ್ಯತ್ಯಾಸ ನಿಮಗೆ ಜಮೀನಿನಲ್ಲಿ? ಜಮೀನಿನಲ್ಲಿ ಅಂದ್ರೆ ಅದು ಈ ಸುಣ್ಣ ಸ್ವಲ್ಪ ತುಂಬಾ ಕಡಕ್ ಬರ್ತದೆ, ಡೋಲ್ಮೆಟ್ ಅದರಲ್ಲಿ ಬೇಕಾದ ಕ್ಯಾಲ್ಸಿಯಂ ಅಂಶ ಎಲ್ಲ ಅಂಶ ಇದೆ, ಮ್ಯಾಗ್ನೇಷಿಯಂ ಎಲ್ಲ ಇದ್ರೆ ಅದ್ರ ಅಂಶ ಅಂಶ. ನಂತರ ಹಾಕಿ ಉಳುಮೆ ಮಾಡಿ ನಂತರ ಒಂದು ವಾರ ಅದನ್ನು ಬಿಟ್ಟು ಪುನಃ ಹಟ್ಟಿ ಗೊಬ್ಬರ ಹಾಕಿ ಪುನಃ ಉಳುಮೆ ಮಾಡ್ತೀವಿ. ಹಾಗೆ 2-3 ಸಲ ಉಳುಮೆ ಮಾಡ್ತೀವಿ ನಾವು, ಅಂದ್ರೆ ಹುಲ್ಲು ಬರುದಿಲ್ಲ, ಕಳೆ ಎಲ್ಲ ಬರುದಿಲ್ಲ ಅದರಲ್ಲಿ, ಒಳ್ಳೆ ರೀತಿ. ಮತ್ತೆ ಕೋಳಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ, ರಾಸಾಯನಿಕ ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಕೋಳಿ ಗೊಬ್ಬರವನ್ನು ಯೂಸ್ ಮಾಡಿ ಹಟ್ಟಿ ಗೊಬ್ಬರ ಯೂಸ್ ಮಾಡಿ ನಂತರ ಈ ಸುಣ್ಣವನ್ನು ಡೆವಲಪ್ಮೆಂಟ್ ಮಾಡಿ. ನಾನು ಅದು ಹೇಳಿದಲ್ಲ ಮೊದಲು ನಿಮಗೆ, ಅದು ಬೀಜೋಪಚಾರ ಮಾಡಿದ್ರೆ ರಾಸಾಯನಿಕ ಕಮ್ಮಿ ಹೋಗ್ತದೆ, ಕೀಟನಾಶಕ ಎಲ್ಲ ಬರುವುದಿಲ್ಲ. ಆಮೇಲೆ ಈಗ ಈ ಹಸಿರೆಲೆ ಗೊಬ್ಬರ ಅಂತದೇನಾದ್ರೂ ಹಾಕ್ತೀರಾ ನೀವು? ದಯಂಚದಿಲ್ಲ, ಹೌದೌದು, ನಾವು ಮನೆಯಲ್ಲಿ ರೆಡಿ ಮಾಡುದು, ನಮ್ಗೆ ದನಗಳಿದ್ದಾವೆ, ನಾವು ಹಟ್ಟಿ ಗೊಬ್ಬರ ಫುಲ್ ಹಾಕ್ತೀವಿ. ಅಲ್ಲ, ಈ ಹಸಿರೆಲೆ ಗೊಬ್ಬರದ ಬೀಜ ಅಂತ ಇರ್ತದಲ್ಲ, ಸೆಣಬು ಹಾಕಿದ್ದೀನಿ ಸರ್. ಹೌದೌದು, ಒಳ್ಳೆ ಕೇಳಿ, ನೀವು ಒಳ್ಳೆ ಪ್ರಶ್ನೆ ಅದು. ನಾನು ಸಾಧಾರಣ 1-2 ಎಕರೆಗೆ ಸಹ ಹಾಕಿದ್ದೀನಿ. ಸಾಧಾರಣ ನನ್ಗೆ ಒಂದು ರೈತ ಸಂಪರ್ಕ ಅಂದ್ರೆ 10 kg ಬೀಜ ಕೊಟ್ಟಿದ್ದಾರೆ, ಆದ್ರೆ ಅದನ್ನು ಹಾಕಿ ಹಸಿರು ಗೊಬ್ಬರ ಮಾಡಿ. ಯಾವಾಗ ಬೀಜ ಹಾಕುವಂತದ್ದು? ತಿಂಗಳು ಫಸ್ಟ್ ಮಳೆಯಲ್ಲಿ ಹಾಕ್ಬೇಕು, ಫಸ್ಟ್ ಮಳೆ ಬರುವಾಗ ಉಳುಮೆ ಮಾಡಿ ಅದನ್ನು ಹಾಕ್ಬೇಕು. ಸಾಧಾರಣ 1-25 ದಿನದಲ್ಲಿ ಅದು ಗಿಡ ದೊಡ್ಡದಾಗ್ತದೆ. ಅದನ್ನು ಈಗ ನನಗೆ ಇದು ತಂದಿದ್ದೇನೆ ನಾನು, ಮಿಷಿನ್ ಗ್ರಾಸ್ ಕಟರ್ ಕಳೆ ಅದರಲ್ಲಿ ಕಟ್ ಮಾಡಿ ನಂತರ ಉಳುಮೆ ಮಾಡ್ತೇನೆ. ಮನೆಯಲ್ಲಿ ಟಿಲ್ಲರ್ ಇದೆ ನನಗೆ, ನನಗೆ ಟೈಮ್ಗೆ ಸರಿಯಾಗಿ ಉಳ್ಳಿಕ್ಕೆಲ್ಲ ಕರೆಕ್ಟ್ ಆಗ್ತದೆ. ಯಾರನ್ನು ಅವಲಂಬಿಸಬೇಕಾಗಿಲ್ಲ, ನಾನು ಸ್ವತಃ ಮಾಡ್ತಾ ಇದ್ದೇನೆ, ಯಾರನ್ನು ಪ್ರತಿಯೊಂದಕ್ಕೆ ಯಾವುದಕ್ಕೂ ಅವಲಂಬಿಸಿದಿಲ್ಲ. ಭತ್ತದ ಕೃಷಿಯಲ್ಲಿ ಪ್ರಮುಖವಾಗಿ ಒಂದು ಸಮತಟ್ಟು ಮಾಡುವಂತಹದ್ದು ಅಥವಾ ಒಂದು ಜಮೀನಿನ ತಟ್ಟನ್ನು ಮಾಡುವಂತಹದ್ದು, ಇದು ಪ್ರಮುಖವಾದಂತಹ ಒಂದು ವಿಷಯ ಅಂತ ಹೇಳ್ತೀವಿ. ಯಾಕಂದ್ರೆ ನೀರು ಒಂದೇ ಮಟ್ಟದಲ್ಲಿ ನಿಲ್ಲಬೇಕು ಅಂತ ಹೇಳಿ ಈ ಬಗ್ಗೆ. ಹೌದು ಸರ್, ಅದು ಸಹ ನಿಮ್ಮ ಒಳ್ಳೆ ಪ್ರಶ್ನೆ. ನಾನು ಹೇಳುವುದಾದ್ರೆ ನೀರು ಒಂದು ಕಡೆ ಪಲ್ಲ ಅಂದ್ರೆ ಡೌನ್ ಆಗಿ ಒಂದು ಕಡೆ ಮಣ್ಣು ರಾಶಿಯಾಗಿದ್ರೆ ಅದು ನೀರಿದ್ದ ಜಾಗದಲ್ಲಿ ನೀರು ಇಲ್ಲ ಏರಿಕೆ ಜಾಗದಲ್ಲಿ ಹುಲ್ಲು ಬರ್ತದೆ, ಕಳೆ ಬರ್ತದೆ ತುಂಬಾ. ಅದನ್ನು ನೀವು ಫಸ್ಟ್ ಉಳುಮೆ ಆದ್ಮೇಲೆ ಎರಡನೇ ಉಳುಮೆ ಮಾಡುವಾಗ ಅದನ್ನು ಆದಷ್ಟು ನಾವು ಸಮತಟ್ಟು ತರಬೇಕು, ಎಳಿಬೇಕು, ಮಣ್ಣನ್ನು ಎಳಿಬೇಕು. ಹೌದು, ಹಾಗೆ ಮಾಡಿದ್ರೆ ಒಳ್ಳೆ ಇದು ಲಾಭದಾಯಕ ಕೃಷಿ ಮಾಡಬಹುದು. ಈಗ ಕಳೆ ನಿರ್ವಹಣೆ ಅಂತ ಕೈಯಿಂದ ಮತ್ತೆ ತೆಗಿಬೇಕಾಗ್ತದ? ಇಲ್ಲ, ನಾವು ಅಂದ್ರೆ ನಮ್ದು 3-4 ಸಲ ಉಳ್ತೇನೆ, ನಮ್ದು ತೆಗಿಲಿಕ್ಕೆ ಬರುದಿಲ್ಲ. ಹೌದು, ಈಗ ಬಂದು ನೋಡಿದ್ರು ಸಹ ನಮ್ದು ಬೆಳೆ ಹಾಗೆ ಉಂಟು. ಸಾಮಾನ್ಯವಾಗಿ ಬರುವಂತಹ ಕಳೆಗಳು ಯಾವ್ಯಾವು? ಇದು ಅದು ಈ ಕಡೆ ಒಂದು ಅದು ಗಿಡ ದೊಡ್ಡದೊಂದು, ಅದರ ಹೆಸರು ನನಗೆ ಕರೆಕ್ಟ್ ಹೇಳಿಕೆ ಬರುದಿಲ್ಲ, ಒಂದು ಕುರ್ಮಿಲ್ ಹುಲ್ಲು ಹೇಳ್ತಾರೆ. ಹೌದು, ಅದು ಬರ್ತದೆ. ಅದು ಬಂದ್ರೆ ಏನಿಲ್ಲ, ಮತ್ತೆ ಕುಂಠಿತಾಗ್ತಾನೆ ಹೋಗ್ತದೆ ಬೆಳೆ. ಹೌದೌದು, ಕೆಲವರು ಉಳುಮೆ ಕಡಿಮೆ ಮಾಡ್ತಾರೆ, ಈಗ ದುಡ್ಡು ಜಾಸ್ತಿ ಆಗ್ತದೆ ಅಂತ ಹೇಳಿ, ಈಗ ಟಿಲ್ಲರ್ ಉಳುಮೆ ಇದೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿ ಹೀಗೆ ಉಳುಮೆ ಕಡಿಮೆ ಮಾಡಿದ್ರೆ ಬರ್ತದೆ, ಇಲ್ಲ ಬರುದಿಲ್ಲ ಜಾಸ್ತಿ ಆಗಿ. ಹೌದು, ಈ ಸಾಲು ನಾಟಿ ಮಾಡುವಂತದ್ದು ಅಥವಾ ನೇರ ಬಿತ್ತನೆ ಮಾಡ್ತೀರಾ ನೀವು? ನಾವು ನೇಜಿ ಹಾಕಿ, ಸಾಲು ನಾಟಿ ಇಲ್ಲ, ಸಾಂಪ್ರದಾಯಿಕ ಪದ್ಧತಿಯಿಂದ ಮೊದಲಿನಿಂದ ಹಾಗೆ ಉಂಟು. ಅಂದ್ರೆ ನಮ್ದು ಸ್ವಲ್ಪ ಗದ್ದೆಗಳು ತುಂಬಾ ಸಾರ್ತದೆ, ಅಂದ್ರೆ ಅಡಿಗೆ ಹೋಗ್ತದೆ ಅದು. ಹೌದೌದು, ಇಲ್ಲದ್ರೆ ನಾನು ಇದು ಹಾಕುದಂತ ಅಂದಾಜಾಗಿದ್ದು ಒಮ್ಮೆ, ಇದು ಯಂತ್ರೀಕರಣ ನಾಟಿ ಮಾಡುವ ಅಂತ ಹೇಳಿ. ಹೌದೌದು, ಅದು ಆಗುದಿಲ್ಲ ಹೇಳಿದ್ರು, ಬಂದ್ ನೋಡಿ. ಹೌದು, ಹಾಗೆ ಮಾಡುವ ಆಲೋಚನೆ ಇತ್ತು. ಆಮೇಲೆ ಈಗ 1 ಎಕರೆಯಲ್ಲಿ ಅಥವಾ ಒಂದಿಷ್ಟು ನಿರ್ದಿಷ್ಟ ಪ್ರದೇಶದಲ್ಲಿ ಇಷ್ಟು ಗುಣಿ ಬರಬೇಕು ಅಥವಾ ಇಷ್ಟು ಗಿಡ ಬರಬೇಕು ಅಂತ ಲೆಕ್ಕಾಚಾರ ಉಂಟಾ? ಹಾಗೆ ಗಿಡ ಬರ್ಬೇಕಂತ ಹೇಳಿದ್ರೆ ಒಂದು ನೀವು ಕರೆಕ್ಟ್ ಆಗಿ ಅದಕ್ಕೆ ಇದು ಇಟ್ಕೊಂಡ್ರೆ, ಅಂದ್ರೆ ಗೊಬ್ಬರ ಅದು ಇದು ಕರೆಕ್ಟ್ ಆಗಿ ಕೊಟ್ರೆ, ಸಮ ಪ್ರಮಾಣದಲ್ಲಿ ಕೊಟ್ರೆ, ಒಂದು ಇದರಲ್ಲಿ ನಾವು ನೆಟ್ಟದ್ದು 2 kg ಈಗ ಒಂದು 30 ರವರೆಗೆ ಉಂಟು ಅದರಲ್ಲಿ ಪಿಳ್ಳೆಗಳು. ಹೌದು, 30 ರವರೆಗೆ ಉಂಟು, ಲೆಕ್ಕ ಮಾಡಿದ್ದೇನೆ, ಒಳ್ಳೇದುಂಟು. ಈಗ ಗೊಬ್ಬರ ಒಂದೇ ಸರಿ ಕೊಡುವಂತದ್ದು ಅಥವಾ ಮೇಲ್ ಗೊಬ್ಬರ ಕೊಡ್ಬೇಕಾ? ವೈಜ್ಞಾನಿಕ ಪ್ರಕಾರ ಈಗ ವಿಜ್ಞಾನಿಗಳು ಶಿಫಾರಸು ಮಾಡಿದ್ರು ನನಗೆ, ಅಂದ್ರೆ ಅಲ್ಲಿಂದ ಬೀಜ ತಂದದ್ದು, ನೀವು ಇಷ್ಟು ಒಂದು ಎಕರೆಗೆ ಒಂದು 20 kg ಯಾವುದು ನಿಮ್ದು ಇದು ಹಾಕ್ಲಿ ಹೇಳಿದ್ರೆ ಎಂತ NPK ಹೇಳಿಲ್ಲ, ರಾಕ್ ಫಾಸ್ಫೇಟ್ 20 kg ಪ್ಲಸ್ ಪೊಟ್ಯಾಶ್ 20 kg ಹೀಗೆ ಮಾಡಿ 1 ಎಕರೆ ಕೊಡಿ ಹೇಳಿದ್ರು. ಬೇರೆ ನಾನು ಜಾಸ್ತಿ ರಾಸಾಯನಿಕ ಹಾಕುದಿಲ್ಲ ಹೇಳಿದೆ ಅವರಿಗೆ, ನಾನು ಇಷ್ಟು ವರ್ಷದಿಂದ ಹಾಕಲಿಲ್ಲ, ಈ ವರ್ಷವೇ ಅದು ಫಸ್ಟ್ ಆಗಿದ್ದು, ಹೊಸ ಬೆಳೆ ಆದ್ರಿಂದ ನನಗೆ ಹಾಕ್ಲಿಕ್ಕೆ ಹೇಳಿದ್ರು, ನೀವು ಅದಕ್ಕೆ ಹಾಕ್ಬೇಕಾಗ್ತದೆ ಅಂತ ಹೀಗೆ ಹೇಳಿದ್ರು. ಸರಿ, ಈಗ ಇದು ಭತ್ತದ ಕೃಷಿಯಲ್ಲಿ ಕೀಟ ಮತ್ತು ರೋಗಗಳು ಏನೇನು ಬಾಧಿಸುತ್ತೆ ಮತ್ತು ಇವುಗಳ ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ಸಾಧಾರಣ ಮಳೆ ಜಾಸ್ತಿ ಬಂದ್ರೆ ಕೀಟಗಳ ನಿರ್ವಹಣೆ ಮಾಡುದು ಕಷ್ಟ ಆಗ್ತದೆ. ಭತ್ತದ ಬೆಳೆಗೆ ಸಾಧಾರಣ ಮಳೆ ಬೇಕು, ಅಂದ್ರೆ ನೀರು ಬೇಕು, ಆದ್ರೂ ಹೆಚ್ಚು ಮಳೆ ಬಿದ್ರೆ ಸಹ ಆಗುದಿಲ್ಲ, ಕಡಿಮೆ ಅಂದ್ರೆ ಒಣಗಿದ್ರೆ ಸಹ ಆಗುದಿಲ್ಲ. ಹಾಗೆ ಭತ್ತಕ್ಕೆ ಸಾಧಾರಣ ಕರೆಕ್ಟ್ ಆಗಿರ್ಬೇಕು. ಜಾಸ್ತಿ ಆಗಿ ನೆಟ್ಟು ಒಂದು 10-15 ದಿವಸದಲ್ಲಿ ಒಂದು ಬಿಳಿ ಹುಳ ಮೇಲಿಂದ ಬರ್ತದೆ ಕೆಲವು ಗದ್ದೆಗಳಿಗೆ, ವೈಟ್ ಫ್ಲೈ. ಅದಕ್ಕೆ ಜಾಸ್ತಿ ಆಗಿ ಮತ್ತೆ ನಮ್ದು ಬಿದ್ದಿತ್ತು ಈ ಸಲ ಸ್ವಲ್ಪ, ಅದು ನಾನು ಏನು ನಿರ್ವಹಣೆ ಅಂತ ಹೇಳಿ ಅದಕ್ಕೆ ಮಾಡ್ಲಿಲ್ಲ, ಬಿಟ್ಟಿದೆ, ಒಳ್ಳೇದಾಗಿದೆ. ಈ ಕಾಂಡ ಕೊರೆಯುವ ಹುಳದ ಸಮಸ್ಯೆ ಬರುದಿಲ್ಲ ಸ್ಟೆಮ್ ಬೋರ್ ನಮ್ಗೆ ಬರಲಿಲ್ಲ ಸರ್. ಕೆಲವರಿಗೆ ಬರ್ತದೆ ಅದು, ಕಾಂಡ ಹುಳ ಬಂದ್ರೆ ಮೇಲಿನಿಂದ ಅದು ಕೆಂಪಾಗ್ತಾ ಹೋಗ್ತದೆ. ನಾನು ಅದು ಹಾಕಲಿಲ್ಲ, ಅದಕ್ಕೆ ಅವರು ಶಿಫಾರಸು ಮಾಡಿದರೆ ಬಂದ್ರೆ ಫೆರಡಾನ್ ಬಿಸಡಿ ಅಂತ ಹೇಳಿ ಹೇಳಿದ್ದಾರೆ. ನನ್ನದಕ್ಕೆ ಬರಲಿಲ್ಲ, ನಾನು ಹಾಕ್ಲಿಲ್ಲ, ನಾನು ಆದಷ್ಟು ಕೆಮಿಕಲ್ ನಿಂದ ದೂರ. ಹೌದೌದು. ಈಗ ನೀವು ಕಜೆ ಜಯ ಬೆಳೀತಾ ಇರುವಾಗ್ಲೂ ಕೂಡ ಇಂಥ ಸಮಸ್ಯೆ ಬರಲಿಲ್ಲ? ಇಲ್ಲ ಇಲ್ಲ, ಬರಲೇ ಇಲ್ಲ. ಹೌದೌದು, ಏನು ಬರಲಿಲ್ಲ, ಭತ್ತ ಒಳ್ಳೇದಾಗಿ ಬಂದಿತ್ತು ಕಜೆ ಜಯ ಸರ್. ಹಾಗಾಗಿ ನಮ್ಮ ಭತ್ತ ಇದಕ್ಕೆ ಅಕ್ಕಿಗೆ ಅಷ್ಟು ರೇಟ್ ಉಂಟು ಅಂದ್ರೆ ನಾವು ಇದು ಹಾಕಲಿಲ್ಲ, ಕೆಮಿಕಲ್ ಹಾಕುದಿಲ್ಲಲ್ಲ, ಹಾಗಾಗಿ ನಮ್ಮ ಅಕ್ಕಿಗೆ ಡಿಮ್ಯಾಂಡ್ ಅಲ್ಲಿ ಹೋಗ್ತದೆ. ನಾನು ಒಂದು ಕೆಜಿ ಅಕ್ಕಿಯನ್ನು ಯಾರಿಗೂ ಹೊರಗೆ ಕೊಂಡೋಗಿ ಮಾರಲಿಲ್ಲ, ಹಾಗೆ ಬಂದೇ ಕೊಂಡೋಗ್ತಾರೆ. ಹಾಗೆ ನೀವು ಬೆಳೆದಿರುವಂತಹ ಭತ್ತದ ಒಂದು ತಳಿಯಿಂದಲೇ ನೀವು ಭತ್ತದ ಬೀಜವನ್ನು ಆಯ್ಕೆ ಮಾಡುವುದು ಇದ್ರೆ ಹೇಗೆ ಅಂತ? ಹೌದು, ನಾವು ನಮ್ಮ ಭತ್ತದ ಬೀಜವನ್ನೇ ಇಡ್ತೇವೆ ವರ್ಷ. ಹೇಗೆ ಆಯ್ಕೆ ಮಾಡ್ತೀವಿ? ಆಯ್ಕೆ ಮಾಡುದಂದ್ರೆ ಒಳ್ಳೆಯಲ್ಲಿ ಸ್ವಲ್ಪ ಒಳ್ಳೇದು ಮಿಕ್ಸ್ ಎಲ್ಲ ಇರದ ಜಾಗ ನೋಡಿ. ಹೌದೌದು, ಅದನ್ನು ಪ್ರತ್ಯೇಕವಾಗಿ ಕತ್ತರಿಸಿ ತೆಗಿದೀವಿ. ಮೇಲೆ ಬಂದದ್ದು ಬೆರಕೆ ಇದ್ರೆ ಅದನ್ನು ಕಟ್ ಮಾಡಿ ತೆಗೆದು ನಂತರ ಅಷ್ಟೇ ಜಾಗವನ್ನು ಇದು ಮಾಡಿ ನಾವು ಅದನ್ನು ಹೊಡೆದು ಇದರಿಂದ ಮಿಷಿನ್ ಕಟ್ ಮಾಡಿದ ಆಗುದಿಲ್ಲ ಅಂದ್ರೆ ಹುಡಿ ಆಗ್ತದೆ. ನಾವು ಅದನ್ನು ಬೇರೆ ಬಡದು ತೆಗೆದು ಅದನ್ನು ಇದು ಮಾಡಿ ಸಂಗ್ರಹಿಸಿ ಇಟ್ಕೊಳ್ಳೋದು ಹೇಗೆ? ಬಿತ್ತನೆ ಬೀಜ ಸಂಗ್ರಹಿಸಿ ಅಂದ್ರೆ ಒಂದು ಗೋಣಿಯೊಳಗೆ ಪ್ಲಾಸ್ಟಿಕ್ ಹಾಕಿ ಗಟ್ಟಿ ಕಟ್ಟಿ ಇದು ಮಾಡಿ ಇಡ್ತೇವೆ. ಎಷ್ಟು ಒಣಗಿಸಬೇಕು ಅದನ್ನ? ನಾವೊಂದು 9 ಬಿಸಿಲು ಒಣಗಿಸ್ತಿರ್ತೇವೆ. ಹೌದೌದು, ಕೆಲವರೆಲ್ಲ ಬೇಕು ಬೇಡ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ಅದು ಮತ್ತೆ ಹೊಟ್ಟೆ ಬೀಳು ಬಿತ್ತಿಗೆ ಎಲ್ಲ ಹಾಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಮೊದಲೆಲ್ಲ ಹೊಗೆ ಅಟ್ಟದಲ್ಲೆಲ್ಲ ಇಡುವುದೆಲ್ಲ ಇತ್ತಲ್ಲ, ಈಗ ಇಲ್ವಾ? ಇದು ಈಗ ನಮ್ ಮೊದಲಿನ ಹಾಗೆ ಇದೆ, ನಾವು ಮೇಲೆ ಹಾಕಿ ಇಡ್ತೇವೆ. ಸುಳ್ಳು ಇಡುವುದೆಲ್ಲ ಬೇಡ, ನಾವು ಗೋಣಿಯಲ್ಲಿ ತುಂಬಿಸಿ ಮೇಲೆ ಇಡ್ತೇವೆ. ನಮ್ದು ಅಡಿಕೆ ಸಹ ಉಂಟು, ಅದನ್ನು ಸಹ ನಾವು ಮೇಲೆ ಇಡ್ತೇವೆ. ಹೌದು ಸರ್. ಈಗ ಭತ್ತದ ಕೃಷಿ ಆಯ್ತು, ಬೇರೆ ಕೃಷಿಯ ಬಗ್ಗೆ ಹೇಳಿ. ಅಡಿಕೆ ಬೇರೆ ಬೇರೆ ತರಕಾರಿ ಕೂಡ ನೀವು ಬೆಳಿತೀರಿ? ತರಕಾರಿ ಸರ್, ನಮ್ಗೆ ತರಕಾರಿ ನಾನು ಹೊರಗೆ ಮಾರ್ಲಿಕ್ಕೆ ಹೋಗುದಿಲ್ಲ, ಆದ್ರೂ ಮನೆಗೆ ಬೇಕಾದ್ರು ಜಿಗುಜ್ಜೆ ಮರ ಇದೆ, ಮನೆಗೆ ಎಂತ ಬೇಕು ಒಂದೊಂದು ಎಲ್ಲ ನಾವು ಮನೆಗೆ ಎಂತ ಬೇಕು ಅದನ್ನು ಮಾಡ್ತೇವೆ. ಅಂದ್ರೆ ಈಗ ನಮ್ದು ಮಳೆಗಾಲದಲ್ಲಿ ಜಾಲಿನ ಹತ್ತಿರ ತುಂಬಾ ಹುಲ್ಲೆಲ್ಲ ಬರ್ತದೆ, ತರಕಾರಿ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ನಾನು ಕಟವಾದ್ಮೇಲೆ ಮನೆ ಹತ್ರ ಒಂದು ಗದ್ದೆ ಅಂತ ಹೇಳಿ ಅದಕ್ಕೆ ತರಕಾರಿಗೆ ಅಂತ ಹೇಳಿ ನಾನು ಬಿಟ್ಟಿದ್ದೇನೆ. ಅದ್ರಲ್ಲಿ ಈಗ ನಾನು ಭತ್ತ ಮಾಡಿದ್ದೇನೆ, ಭತ್ತ ಕೊಯ್ದ ಕೂಡಲೇ ಅದನ್ನು ಉಳುಮೆ ಮಾಡ್ತೀನಿ ಟಿಲ್ಲರಿಂದ. ನಂತರ ನಿಮ್ದು ಎಂತ ಮನೆಯಲ್ಲಿ ಬೆಂಡೆ, ಅಲಸಂದೆ ಮತ್ತೆ ಮೂಲಂಗಿ, ಮನೆಗೆ ಬೇಕಾದ ತರಕಾರಿಯನ್ನು ನಾವು ಸ್ವತಃಗೆ ತಯಾರಿಸ್ತೇವೆ, ಅದಕ್ಕೆ ಕೆಮಿಕಲ್ ಎಲ್ಲ ಹಾಕುದಿಲ್ಲ. ಹುಡಿ ಗೊಬ್ಬರ ಮನೆಯಲ್ಲಿ ರೆಡಿ ಮಾಡ್ತೇವೆ. ಈಗ ರೆಡಿ ಉಂಟು, ಈಗಾದ್ರೂ ನಮ್ಮಲ್ಲಿ ಕಮ್ಮಿ ಕಮ್ಮಿ ಅಂದ್ರೆ 100 ಬಟ್ಟಿ ಗೊಬ್ಬರ, ಹಟ್ಟಿ ಗೊಬ್ಬರ ರೆಡಿ ಇದೆ. ಈಗ ಈ ನವಿಲು ಅಥವಾ ಬೇರೆ ಕಾಡು ಪ್ರಾಣಿಗಳ ಹಾವಳಿ ಇಲ್ವಾ? ತುಂಬಾ ಹಾವಳಿ ಇದೆ ಸರ್, ಮಂಗಗಳದ್ದು ತುಂಬಾ ಹೇಳಿ ಆಯ್ತು, ಎಲ್ಲ ಇದಕ್ಕೆ ಪಂಚಾಯತಿಗೆ ಕಂಪ್ಲೇಂಟ್ ಆಯ್ತು. ಮಾಡಿದ್ರೆ ಓಡಿಸುದು, ಈಗ ಅದೊಂದು ಈಗ ಬಂದಿದೆ ಪೈಪಿಗೆ ಎಲ್ಲ ಇದಾಗಿ ಅದನ್ನು ತಂದು ಆದಷ್ಟು ನಾವು ಇದು ಮಾಡ್ತಾ ಇದ್ದೇವೆ. ಬಲೆ ನೇಯುವಂತದ್ದು ಇಲ್ಲ, ಇಲ್ಲ ಬಲೆಯದೇನು ವ್ಯವಸ್ಥೆ ಮಾಡಿಲ್ಲ ನಾವು. ಆದ್ರೂ ಓಡ್ತೇವೆ ಈಗ ಮಾತ್ರ, ನಾವು ಅದು ಬಿಡಿ ಅಂತ ಹೇಳಿ ಉಂಟು, ಅದನ್ನು ಒಂದೆರಡು ಸಲ ಹೊಡೆದೇವು. ಈಗ ಹೊಡೆದೇ ಅಂದ್ರೆ ಅದು ಏನಾಗುದಿಲ್ಲ, ಓಡ್ತದೆ ಕಲ್ಲುಗಳು. ಈಗ ಶಬ್ದ ಬಂದ ಕೂಡಲೇ ಓಡ್ತೇವೆ, ಹಿಡ್ಕೊಂಡು ಹೋದ ಕೂಡಲೇ ಓಡ್ತೇವೆ. ಸ್ವಲ್ಪ ದಿವಸಕ್ಕೆ ಒಂದ್ಸರಿ ಭೇಟಿ ಕೊಡ್ತವ? ಇಲ್ಲ ಇಲ್ಲ ಇಲ್ಲ, ಸಾಧಾರಣ ವಾರಕ್ಕೊಮ್ಮೆ ಬರ್ತೇವೆ. ಹೌದೌದು, ಮೊದಲು ತೆಂಗಿನಕಾಯಿ ಕೊಯ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇರ್ಲಿಲ್ಲ ಅಂದ್ರೆ ಸಿಗಳ ಎಲ್ಲ ತಿಂತ ಇತ್ತು. ಈಗ ಹಾಗಿಲ್ಲ ಸರ್. ಈಗ ಅಡಿಕೆ ತೆಂಗಿಗೆಲ್ಲ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ಅಡಿಕೆ ತೆಂಗಿಗೆ 2 ಸಲ ಕೊಡ್ಬೇಕಿದೆ, 6 ತಿಂಗಳಿಗೆ ಒಮ್ಮೆ. ಈಗ ಸಾಧಾರಣ ಒಂದು ಜೂನ್ ಜುಲೈ ಈಗ ಆಗಸ್ಟ್ ನೊಳಗೆ ಈಗ ಒಮ್ಮೆ ಕೊಟ್ರೆ, ಮತ್ತೆ ಮಳೆ ಮಾರ್ಚ್ ಅಲ್ಲಿ ಒಮ್ಮೆ ಮಳೆ ಬರ್ಲಿಕ್ಕೆ ರೆಡಿ ಆಗುವಾಗ ಒಮ್ಮೆ ಹದ ಮಾಡಿ ಕೊಡ್ಬೇಕು. ಕಾಳು ಮೆಣಸು ಕೃಷಿ ಮಾಡ್ತೀರಾ? ಕಾಳು ಮೆಣಸು ಇಷ್ಟಾಗಿಲ್ಲ ಸರ್, ನೆಟ್ಟಿಟ್ಟಿದ್ದೇನೆ ಈ ಸಲ ಸ್ವಲ್ಪ ಅಡಿಕೆಗೆ ನೆಟ್ಟಿಟ್ಟಿದ್ದೇನೆ, ಮಾಡಲಿಲ್ಲ. ಒಳ್ಳೇದು ನಿತ್ಯಾನಂದ ನಾಯಕ್ ಅವರೇ, ಆ ಭತ್ತದ ಕೃಷಿ ಜೊತೆಗೆ ಒಂದಷ್ಟು ಅಡಿಕೆ ಕೃಷಿ, ತೆಂಗು ಕೃಷಿ ಇದರ ಅನುಭವವನ್ನು ಕೂಡ ಹಂಚಿಕೊಂಡಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಸರಿ ಸರ್, ನಮಸ್ಕಾರ, ಧನ್ಯವಾದ. ಇದುವರೆಗೆ ಭತ್ತದ ಕೃಷಿ ಅನುಭವದ ಕುರಿತು ನಿತ್ಯಾನಂದ ನಾಯಕ್ ಶಿರ್ವಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ತರಬೇತಿಯ ಅವಶ್ಯಕತೆ, ಈ ಕುರಿತು ಬ್ರಹ್ಮವರ್ಧ ರೂಟ್ಸೆಟ್ ಸಂಸ್ಥೆಯ ಉಪನ್ಯಾಸಕರಾದ ಕರುಣಾಕರ ಜೈನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕರುಣಾಕರ ಜೈನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತರಬೇತಿಯ ಅವಶ್ಯಕತೆ ಇದೆ ಅಂತ ನಾವು ಕೇಳಿದ್ವಿ. ಸಾಂಪ್ರದಾಯಿಕವಾಗಿ ಕೃಷಿ ಮಾಡುವಂತಹದ್ದು ಒಂದು ವಿಧವಾದರೆ, ಇತ್ತೀಚಿನ ಒಂದು ಬೆಳವಣಿಗೆಗಳನ್ನು ಗಮನಿಸಿಕೊಂಡು ಸುಧಾರಿತ ರೀತಿಯಲ್ಲಿ ಕೃಷಿಯನ್ನು ಮಾಡುವಂತಹದ್ದು ಇನ್ನೊಂದು ವಿಧ. ಈ ಕೃಷಿಯಲ್ಲಿ ಈ ಒಂದು ತರಬೇತಿಯ ಅಗತ್ಯ ಏನು, ಅಥವಾ ತರಬೇತಿ ಯಾಕಾಗಿ ಅಗತ್ಯ ಇದೆ ಅಂತ ಹೇಳ್ತೀರಿ? ಶಿಕ್ಷಣ ಮತ್ತು ತರಬೇತಿಗೆ ಒಂದಷ್ಟು ವ್ಯತ್ಯಾಸಗಳಿಲ್ಲ. ಒಂದು ಅಕಾಡೆಮಿಕಲ್ ಶಿಕ್ಷಣ ಬೇರೆ, ಇನ್ನೊಂದು ಪ್ರಾಯೋಗಿಕವಾದಂತಹ ಶಿಕ್ಷಣ ಬೇರೆ. ಪ್ರಾಯೋಗಿಕ ಅನ್ನೋದಕ್ಕೆ ತರಬೇತಿ ಅಂತ ಹೇಳ್ತೇವೆ. ಶಿಕ್ಷಣ ಅನ್ನೋದು ಒಂದಷ್ಟು ಸಂಸ್ಥೆಗಳು ಅಥವಾ ಬೇರೆ ಬೇರೆ ಡಿಗ್ರಿ ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಸಿಗುತ್ತೆ. ಅಂದರೆ ತರಬೇತಿ ಅನ್ನೋದು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಡುವಂಥ ಒಂದು ಮಾಹಿತಿ ಅಥವಾ ಪ್ರಾಯೋಗಿಕ ಅಂತ ಕಲಿಕೆ ಇರಬಹುದು ಅಂತ ಅನಿಸ್ತದೆ. ಹಾಗಾಗಿ ಕೃಷಿ, ಅದರಲ್ಲೂ ಬೇರೆ ಬೇರೆ ಉದ್ಯಮಗಳು ಅಥವಾ ಸರ್ವಿಸ್ ಸೆಕ್ಟರಲ್ಲಿ ಅಥವಾ ಸೇವಾ ಕ್ಷೇತ್ರಗಳಲ್ಲಿ

ಪ್ಲಾನ್ಗಳನ್ನು ಮಾಡರೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಬೇಕು ಅಂತ. 100% ಅದನ್ನೇ ಒಪ್ಕೊಂಡು ಹೋದ್ರೆ ಕೆಲವೊಮ್ಮೆ ಆಗೋದಿಲ್ಲ. ಪ್ಲಾನ್ ಬೇಡ ಅಂತ, ಪ್ಲಾನ್ ಬೇಕೇ ಬೇಕು, ಆದರೆ ಪ್ಲಾನಲ್ಲೂ ಸಹ ಮಾಡರೇಟ್ ಪ್ಲಾನ್ ಅನ್ನು ಇಟ್ಕೊಂಡ್ರೆ ಒಳ್ಳೆಯದವರು ಅಂತ. ಸಂದರ್ಭಕ್ಕೆ ಸರಿಯಾಗಿ ಅದರಲ್ಲಿ ಬದಲಾವಣೆಗೂ ಕೂಡ ಅವಕಾಶ ಇರಬೇಕು, ಅವಕಾಶಗಳನ್ನು ಇರಬೇಕು, ಇಟ್ಕೊಂಡಿರಬೇಕು ಅಂತ. ನಾವು ಮುಂದಿನ 5 ವರ್ಷದಲ್ಲಿ ಈಗ ಹಿಂದೆ ಗಂಧ ಬೆಳೆಯುವಂಥದ್ದು ಬಂದಾಗ ತುಂಬಾ ಜನ ಹಿಂದೆ ಸರಿತಾರೆ, ಆದರೆ ಗಂಧವನ್ನು ಎಲ್ಲಿ ಬೆಳೆಸಬೇಕು ಅಥವಾ ತೇಗದ ಮರಗಳನ್ನು ಎಲ್ಲಿ ಬೆಳೆಸಬೇಕು, ಹಲಸಿನ ಮರಗಳನ್ನು ಎಲ್ಲಿ ಬೆಳೆಸಬಹುದು, ನನ್ನ ಇರುವ ಜಾಗ ಎಷ್ಟು, ಅದರ ಸುತ್ತ ಬೌಂಡ್ರಿಗಳೇನು, ಅದನ್ನ ಯೋಚನೆ ಮಾಡಿದ್ರೆ, ಪ್ಲಾನ್ ಮಾಡಿಕೊಂಡ್ರೆ ಬಹುಶಃ ಎಲ್ಲ ಕೃಷಿಗಳನ್ನ, ಇವತ್ತು ಒಂದೇ ಕೃಷಿ ಮಾಡಿದ್ರೆ ಪ್ರಯೋಜನ ಆಗುದಿಲ್ಲ, ಮಿಶ್ರ ಕೃಷಿಗಳನ್ನ ಬೆಳೆಸ್ಕೊಂಡ್ರೆ ಸುಲಭ ಸಾಧ್ಯ ಆಗುವಂತದ್ದು. ಕೃಷಿ ಅನ್ನುವಂತಹದ್ದು ಬರೀ ಒಂದು ಉದ್ಯೋಗ ಅಲ್ಲ, ಅದು ಒಂದು ಜೀವನ ವಿಧಾನ ಅಂತ ಹೇಳುವಂತ ಒಂದು ಮಾತು ಇದೆ, ಇದನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ? ಖಂಡಿತವಾಗಿ ನಾವು ಬದುಕಬೇಕು ಅಂದ್ರೆ ಕೃಷಿ ಬೇಕೇ ಬೇಕು. ಕೃಷಿ ಇಲ್ಲದೆ ಹೋದ್ರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಬಹುಶಃ ಕೊರೋನಾ ನಮಗೆ ಆ ಪಾಠವನ್ನ ಕಲಿಸಿದೆ ಅಂತ. ಬಹುಶಃ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಜನ ಲಾಕ್ಡೌನ್ ಅನ್ನ ಏನು ಪರಿಣಾಮವನ್ನು ಅನುಭವಿಸದಿದ್ದರೆ ಅದು ಕೃಷಿಕ್ಕೆ ಮಾತ್ರ. ಅಂದರೆ ಒಂದಷ್ಟು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗಿರಬಹುದು, ತರಕಾರಿ ಅಥವಾ ಹಣ್ಣು ಅಂತದ್ದು ಒಂದಷ್ಟು ತೊಂದರೆಗಳಾಗಬಹುದು, ಆದರೆ ಕೃಷಿಗೆ ಅತ್ಯಂತ ಆರಾಮದಾಯಕವಾಗಿ ಯಾವುದೇ ಬಂಧನಗಳು ಇಲ್ಲದೆ ಬದುಕಿದ್ದು ಅದು ಕೃಷಿಕ ಮಾತ್ರ ಅಂತ. ಹಾಗಾಗಿ ಕೃಷಿ ಅನ್ನೋದೇ ಜೀವನಾಧಾರ ಅಥವಾ ಜೀವನ ಅನ್ನೋದು ಅದಕ್ಕೋಸ್ಕರ ನಾವು ಬದುಕಬೇಕು ಅಂದ್ರೆ ಕೃಷಿ ಬೇಕು. ಯಾವುದೇ ಇರಬಹುದು, ಅದು ಯಾವುದೇ ಕೃಷಿ ಮಾಡಿದರೂ ಸಹ ಅದು ಅವನ ದಿನನಿತ್ಯದ ಚಟುವಟಿಕೆ ಆಗಿ, ಬಹುಶಃ ಅದರ ಪರಿಣಾಮ ಇವತ್ತು ಅನೇಕ ಜನ ಟ್ಯಾರಿಸ್ ಮನೆಗಳಿದ್ರೆ ಟ್ಯಾರಿಸ್ ಮೇಲೆ ಸಮೇತ ಕೃಷಿ ಮಾಡಿದವರಿದ್ದಾರೆ, ತನ್ನ ಸುತ್ತಮುತ್ತ ಕಾಂಪೌಂಡ್ ನಲ್ಲಿ ಕೃಷಿ ಮಾಡಿದವರಿದ್ದಾರೆ. ಯಾಕಂದ್ರೆ ಕೃಷಿ ಕೇವಲ ಆದಾಯ ಅಲ್ಲ, ಕೃಷಿ ಕೇವಲ ಒಂದು ನನಗೆ ಉದ್ಯೋಗ ಅಲ್ಲ, ಜೊತೆಗೊಂದು ಆಹಾರವೂ ಅಲ್ಲ, ಅದರ ಜೊತೆಗೆ ಒಂದು ಆರೋಗ್ಯಕ್ಕೂ ಸಹ ಕೃಷಿ ಅತ್ಯಂತ ಮುಖ್ಯ ಅಂತ. ತುಂಬಾ ಜನರ ಕೃಷಿ, ನೀವು ಬಹುಶಃ ಅನೇಕ ಜನ ಡೈರಿ ಮಾಡಿದ್ರು ಇಂಟರ್ವ್ಯೂ ಮಾಡಿದಾಗಲೂ ಹೇಳುವರಿದೆ, ನಾವು ಒಂದಷ್ಟು ನಮ್ಮ ಆರೋಗ್ಯ ಸಹ ಹೆಚ್ಚು ಸುಧಾರಿಸಿಕೊಂಡಿದೆ. ಅಂದ್ರೆ ಕೃಷಿ ಅನ್ನೋದು ಮನುಷ್ಯನ ಎಲ್ಲ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದ್ದು, ಹಾಗೆ ಕೃಷಿ ಒಂದು ನಮ್ಮ ಬದುಕಿಗೆ ಆಧಾರ ಅಂತ. ರುಷಟ್ನಲ್ಲಿ ನೀಡುವಂತಹ ಒಂದು ಕೃಷಿ ಪೂರಕ ತರಬೇತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಬಹುಶಃ ವೀರೇಂದ್ರ ಹೆಗಡೆ ಅವರ ಒಂದು ಕನಸು ಇದ್ದದ್ದು ಆರಂಭ, ರುಡ್ಸೆಟ್ ಆರಂಭ ಮಾಡುವಾಗಲೇ ಅವರ ಹೆಚ್ಚಿನ ಆದ್ಯತೆ ಇದೆ ಕೃಷಿಗಳಿಗೆ, ಕೃಷಿ ಉತ್ಪನ್ನ. ಅಂದ್ರೆ ನಮ್ಮ ಸಂಸ್ಥೆ ಹೆಸರು ಹೇಳುವಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ. ಗ್ರಾಮೀಣ ಭಾಗದಲ್ಲಿ ಇರುವಂತಹ ಎಲ್ಲ ಚಟುವಟಿಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಹಾಗೆ ನಿಟ್ಟಿನಲ್ಲಿ ಕೃಷಿಗೆ ಪೂರಕವಾದಂತಹ ತರಬೇತಿಯನ್ನ ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ಸಾವಯವ ಕೃಷಿ ಬಗ್ಗೆ, ತೋಟಗಾರಿಕೆಗಳ ಬಗ್ಗೆ, ಮತ್ತೆ ಪುಷ್ಪ ಕೃಷಿ ಬಗ್ಗೆ ಅಥವಾ ನಮ್ಮ ಪುಷ್ಪ ಇದು ಕಸಿ ವಿಧಾನಗಳ ಬಗ್ಗೆ, ಅದರ ಜೊತೆಗೆ ಹೈನುಗಾರಿಕೆ ಕೃಷಿಗೆ ಪೂರಕವಾದ ಚಟುವಟಿಕೆಗೂ ಸಹ ಹೆಚ್ಚು ಗಮನ. ಕೇವಲ ಅಂದ್ರೆ ಕೃಷಿ ಕೆಲವೊಮ್ಮೆ 6 ತಿಂಗಳಿಗೂ 3 ತಿಂಗಳಿಗೂ ಬೆಳೆ ಬರುವಂತದ್ದು, ಅಲ್ಲಿವರೆಗೆ ಅವನ ನಿರ್ವಹಣೆಗಾಗಿ ಅವನ ಶಾರ್ಟ್ ಟರ್ಮ್ ಅಂದ್ರೆ ಹೈನುಗಾರಿಕೆ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಇಂತಹ ಒಂದು ಕೃಷಿಯೇತರ ಚಟುವಟಿಕೆ, ಕೃಷಿಗೆ ಪೂರಕವಾದ ಚಟುವಟಿಕೆಯನ್ನು ಸಮೇತ ಆಯ್ದುಕೊಂಡು ನಾವು ಬಹುಶಃ ಇವತ್ತಿನಲ್ಲಿ ಹೈನುಗಾರಿಕೆ ತರಬೇತಿಯನ್ನು, ಎರೆಹುಳ ಗೊಬ್ಬರ ತಯಾರಿಕೆ ಮಾಡುವಂತದ್ದು ಮತ್ತೆ ಹೈನುಗಾರಿಕೆ ಟ್ರೈನಿಂಗ್ ಮತ್ತು ಕೋಳಿ ಸಾಕಾಣಿಕೆ ತರಬೇತಿಯನ್ನು ವಿಶೇಷವಾಗಿ ನಾವು ನೆಡ್ತಾ ಬಂದಿದ್ದೇವೆ. ಬಹುಶಃ ಈ ವರ್ಷ ನಾವು ಜೇನು ಕೃಷಿಯನ್ನು ಸಮೇತ ಅಳವಡಿಸಿಕೊಂಡಿದ್ದೇವೆ. ಬಹುಶಃ ನಾವು ಹಿಂದೆ ರೇಷ್ಮೆ ಕೃಷಿಯನ್ನು ಸಮೇತ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಇವತ್ತು ಕೆವಿಕೆ ಅವರ ಜೊತೆ ಸೇರಿ ಅನೇಕ ಶಾರ್ಟ್ ಟರ್ಮ್ ಅಂದರೆ ಕೃಷಿಯಲ್ಲಿ ಯಾವ ಯಂತ್ರೋಪಕರಣ ಬಳಸಬಹುದು, ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯ ಅನೇಕ ಕೃಷಿಗೆ ಅಂದ್ರೆ ಡಿಮಾಂಡ್ ಯಾವುದನ್ನು ಜನ ಕೇಳ್ತಾರೆ ಆ ನಿಟ್ಟಿನಲ್ಲಿ ಕೃಷಿ ತರಬೇತಿಯನ್ನು ಖಂಡಿತ ನಾವು ರುಡ್ಸೆಡ್ ಸಂಸ್ಥೆ ಕೊಡ್ತಾ ಬಂದಿದೆ ಅಂತ. ಈಗ ಕೃಷಿ ಕುಟುಂಬದಲ್ಲಿ ಕೃಷಿ ಕೆಲಸವನ್ನು ನಿರ್ವಹಿಸುವುದಕ್ಕಾಗಿ ಜವಾಬ್ದಾರಿಯ ಹಂಚಿಕೆ ಹೇಗಿರಬೇಕು ಅಂತ ನಿಮ್ಮ ಅನಿಸಿಕೆ? ಕೃಷಿಯಲ್ಲಿ ಮನೆಯಲ್ಲಿ ಒಬ್ಬ ಹಿರಿಯರು ಇರ್ತಾರೆ, ಅವ್ಯಕ್ತ ಕುಟುಂಬ ಇದ್ರೆ ಬಹುಶಃ ಇವತ್ತು ಅದು ಕಾಣಲಿಕ್ಕೆ ಕಡಿಮೆ, ಆದರೂ ಅವ್ಯಕ್ತ ಕುಟುಂಬ ಹಿರಿಯರು ಒಂದಷ್ಟು ಜನ ಇರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇವತ್ತು ಒಂದ್ ಕಡೆ ಬೆಳಿಗ್ಗೆ ಹೇಳುವಾಗಲೂ ಅದನ್ನು ಹೇಳಿದೆ, ಹಿರಿಯರ ಒಂದಷ್ಟು ಅನುಭವಗಳನ್ನ, ಹಿರಿಯರ ಒಂದಷ್ಟು ಟೀಕೆಗಳನ್ನ ಸಮೇತ ಇವತ್ತಿನ ಯುವಕರು ತಿಳ್ಕೋಬೇಕಾಗತ್ತೆ ಅಂತ. ಅನೇಕ ಬಾರಿ ಹೊಸತನದ ಬಗ್ಗೆ ಅರಿವಿಲ್ಲದೆ ಅವರು ಟೀಕೆ ಮಾಡಿರಬಹುದು, ಅದರ ಬಗ್ಗೆ ಹೆಚ್ಚು ತಲೆ ಕೊಡಿಸಿಕೊಳ್ಳದೆ ಅವರ ಅನುಭವದ ಟೀಕೆಗಳಿಗೆ ಬೆಲೆ ಕೊಟ್ಟು ಇವತ್ತಿನ ಯುವಕರು ಅದನ್ನ ನಡೆಸಿಕೊಂಡು ಹೋಗಬೇಕಾಗತ್ತೆ. ಆದ್ರೆ ಕೆಲವೊಮ್ಮೆ ಇಲ್ಲಿ ವಿಭಕ್ತ ಕುಟುಂಬಗಳು ಬಂದಿದ್ದಾವೆ, ಆ ನಿಟ್ಟಿನಲ್ಲೂ ತರಬೇತಿ ಅವಶ್ಯಕತೆ ಇದೆ ಅಂತ. ಯಾಕಂದ್ರೆ ವಿಭಕ್ತ ಕುಟುಂಬಗಳ ಹೊಸ ತಲೆಮಾರಿನ ಜನಕ್ಕೆ ಹಳೆ ತಲೆಮಾರಿನವರು ಹೇಳುವವರು ಇಲ್ಲದೆ ಇರುವುದರಿಂದಾಗಿ ಹೇಗೆ ಏನು ಅನ್ನು, ಯಾವ ಕಾಲಕ್ಕೆ ಯಾವ ಬೆಳೆ, ಯಾವ ಕಾಲಕ್ಕೆ ಯಾವ ಆಹಾರ ಎನ್ನುವುದಿದೆ, ಅದೇ ರೀತಿ ಕೃಷಿಯಲ್ಲಿ ಅದನ್ನ ಅಳವಡಿಸ್ಕೋಬೇಕು ಅಂತಾದ್ರೆ ಕುಟುಂಬದಲ್ಲೇ ಒಂದಷ್ಟು ಹಿರಿಯರಿದ್ದವರು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗ. ಬಹುಶಃ ನನ್ನ ಕಲ್ಪನೆ ಏನಂತ ಹೇಳಿದ್ರೆ ಅನೇಕ ಜನ ಹಿರಿಯರಿದ್ದಾರೆ, ಕೃಷಿಯ ಒಂದು ಬುಕ್ಲೆಟ್ ಅನ್ನು ಮಾಡಿದ್ರು, ಬಹುಶಃ ಇಲ್ಲಿ ಯಾರು ಮಾಡಿದ್ರೆ ಗೊತ್ತಿಲ್ಲ ನಂಗೆ, ಬುಕ್ಲೆಟ್ ಮಾಡಿದ್ರೆ ಒಳ್ಳೇದು ಅಂತ. ಒಂದು ಪ್ಲಾನಿಂಗ್ ಯಾವ ಏರಿಯಾದಲ್ಲಿ ಯಾವ ಕೃಷಿ ಕುಟುಂಬಗಳಿದ್ದಾವೆ ಅದನ್ನು ದಾಖಲಾತಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಹಿರಿಯರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ. ಇವತ್ತು ಸೈಂಟಿಸ್ಟ್ಗಳು ಮಾಡ್ತಾರೆ, ಮಾಡುವುದಿಲ್ಲ ಅಂತಲ್ಲ, ಆದರೆ ಹಿರಿಯರ ಅನುಭವದ ಮಾತುಗಳು ಹೆಚ್ಚು ಪರಿಣಾಮಕಾರಿಯಾದ್ದು ಅಂತ. ಆ ನಿಟ್ಟಿನಲ್ಲಿ

हे सुगुणामयी श्रीमाते महालक्ष्मी देवी हरि प्रिय करुणामयी हे सुगुणामयी श्रीमाते महालक्ष्मी देवी हरि प्रिय करुणामयी ಗೊರವನ ಹಳ್ಳಿಯ ವರದೇನು ಅಂಬೆ ವರದೆ ಶುಭ ಕರುಣಿ ಕನಕ ಮುಕುಟದಲ್ಲಿ ಹೊಳೆವಂತ ಮಾತೆ ಶಾಂತೆ ಸುಕುಮಾರಿ ವೈಕುಂಠ ರಾಣಿ ಜನನಿ ಕಲ್ಯಾಣಿ ನಮ್ಮ ಮೊರೆಯನ್ನು ನೀ ಆಲಿಸಮ್ಮ ತಾಯಿ ಫಣಿಬೇಡಿ ತಾಯಿ ಫಣಿಬೇಡಿ ಹರಿ ಪ್ರಿಯ ಕರುಣಾಮಯಿ ಕಿರುನಗೆಯ ಮೃದು ನೋಟ ಬೀರಿ ಜಗವ ಪೊರೆಯಮ್ಮ ದಿವ್ಯ ಗುಣಶೀಲೆ ನಿಜವತ್ತಲೋಲೆ ಬಾರೆ ನನ್ನಮ್ಮ ಬಾರೆ ನನ್ನಮ್ಮ ಹರಿ ಪ್ರಿಯ ಕರುಣಾಮಯಿ ಹೇ ಸುಗುಣಾಮಯಿ ಶ್ರೀಮಾತೆ ಮಹಾಲಕ್ಷ್ಮಿ ದೇವಿ ಹರಿ ಪ್ರಿಯ ಕರುಣಾಮಯಿ ಹೇ ಸುಗುಣಾಮಯಿ ಶ್ರೀಮಾತೆ ಮಹಾಲಕ್ಷ್ಮಿ ದೇವಿ ಹರಿ ಪ್ರಿಯ ಕರುಣಾಮಯಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೋಪಾಲದಾಸರ ರಚನೆ ಪಾರ್ವತಿ ಪಾಲಿಸನ್ನ ಪಾರ್ವತಿ ಪಾಲಿಸನ್ನ ಮಾನಿನಿರನ್ನೇ ಪಾರ್ವತಿ ಪಾಲಿಸನ್ನ ಮಾನಿನಿರನ್ನೇ ಸುರಜನ ವಂದಿತೆ ಸುರಪತಿ ಗಜಮುಖ ಮೂರುತಿ ಮಾತೆ ಪಾರ್ವತಿ ಪಾಲಿಸನ್ನ ಮನದಭಿಮಾನಿಯೇ ನೆನೆವೆನೆ ನಿನ್ನನು ಮನದಭಿಮಾನಿಯೇ ನೆನೆವೆನೆ ನಿನ್ನನು కనికరిసెన్నను అంబుజపాణి కనికరిసెన్నను అంబుజపాణి పార్వతీ పాలిసెన్న మాణినిరన్నే పార్వతీ పాలిసెన్న మంగళే మృడనంతరంగళే మంగళే మృడనంతరంగళే హరిపద భృంగళే తుంగళే పన్నగవేణి సురపతి గజముఖ మూరుతి మాటే.